ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕಾರ್ಯಕ್ರಮದಲ್ಲಿ ಕೇಳಿ ನಾಡು ನಾಡಿ, ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ನಾಡು ನಾಡಿ ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳುಗರೆ, ಕಾಫಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕೋದಿದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಮಡಿಕೇರಿ ತಾಲೂಕು ಹೊದ್ದೂರು ಪಾಡಂಗೇರಿ ಗ್ರಾಮದ ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರು. ಅವರ ಫಾರ್ಮುಲೇಷನ್ ಹೇಗಿದೆ ಅನ್ನೋದನ್ನ ಪ್ರಸಾರ ಮಾಡ್ತಿದೀವಿ. ಡಾಕ್ಟರ್ ತಿಮ್ಮಯ್ಯನವರೇ, ಹೇಳಿ, ಎಷ್ಟೆಕರೆ ಕಾಫಿ ತೋಟ ಇದೆ, ಯಾವ ತಳಿಯನ್ನು ಹಾಕೊಂಡಿದ್ದೀರಿ, ಹೇಗೆ ಗೊಬ್ಬರಗಳನ್ನ ಕೊಡ್ತಿದ್ದೀರಿ, ಪರಿಣಾಮವನ್ನು ಹೇಗೆ ಕಂಡಿದ್ದೀರಿ? ನಾನು ಸುಮಾರೊಂದು 25 ಎಕರ್ ಜಾಗದಲ್ಲಿ ರೋಬಸ್ಟ ತಳಿಯನ್ನು ಬೆಳೀತಾ ಇದ್ದೀನಿ. ಹಲವಾರು ತರದ ಗೊಬ್ಬರಗಳನ್ನು ಹಾಕಿ ಕೊನೆಗೆ ಯಾರೋ ಒಂದು ಸಜೆಷನ್ ಮೇಲೆಗೆ ನಾನು 20 all ಗೊಬ್ಬರ ಬರಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ 5 DAP, 3 MOP, 2 UREAವನ್ನು ಸೇರಿಸಿ ಒಂದು ಮಿಕ್ಸಿಗೆ 10 ಚೀಲಕ್ಕೆ 5-3-2 ರೇಷದಲ್ಲಿ ಮಿಕ್ಸ್ ಮಾಡ್ತಾ ಅದನ್ನು 1 ಎಕರೆಗೆ 5 ಚೀಲ ಒಂದು ಅಪ್ಲಿಕೇಶನ್ಗೆ ಅಂತ ಕೊಟ್ಟಾಗ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಕಾಫಿ ಫಸಲು ಚೆನ್ನಾಗಿ ನಿಂತಿದೆ. ಆಮೇಲೆ ಪ್ರತಿ ವರ್ಷವೂ ಒಳ್ಳೆ ಕ್ರಾಪ್ ಸಿಕ್ಕಿದೆ ಅದನ್ನು ಹಾಕಿದಾಗ. ಆದರೆ ಇತ್ತೀಚೆಗೆ DAP ಅಭಾವದಿಂದಾಗಿ ಅವಾಗ DAP ಹಾಕಲಿಲ್ಲ, ಸ್ವಲ್ಪ ಫಸಲು ಕೂಡ ಕಮ್ಮಿ ಆಗಿದೆ ಅನ್ನುವಂತ ಭಾವನೆ ನಂದು. 5 ಚೀಲವನ್ನ ಒಂದು ಸಾರಿಗೆ ಹಾಗೆ ಎಷ್ಟು ಸಾರಿ ಹಾಕೊಳ್ತೀರಿ? 2 ಸಾರಿ ಗೊಬ್ಬರ ಹಾಕ್ತೀವಿ. ಬೇರೆ ಸಮಯದಲ್ಲಿ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾರೆ, ಅದು ವಿಪರೀತ ರಾಸಾಯನಿಕ ಆಗ್ತದೆ. ಅದ್ರ ಜೊತೆಗೆ ಅಷ್ಟೆಲ್ಲ ಲೇಬರ್ ಓರಿಯೆಂಟೆಡ್ ಮಾಡ್ಲಿಕ್ಕೆ ಹೋದ್ರೆ ನಾವು ಹಾಕಿದ ದುಡ್ಡೇ ವಾಪಸ್ ಬರೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಕೆಲವು ಸತಿ. ಅದರಿಂದ 2 ಸಲ ಮೊದಲಿಂದನೇ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಇವಾಗ 2 ಸಲ, ಒಂದ್ಸಲ ಪ್ರೀ ಮಾನ್ಸೂನ್, ಇನ್ನೊಂದ್ಸಲ ಪೋಸ್ಟ್ ಮಾನ್ಸೂನ್ ಗೊಬ್ಬರ ಹಾಕ್ತಾ ಇದ್ದೀವಿ. ಪ್ರೀ ಮಾನ್ಸೂನ್ ಅಂದ್ರೆ ಯಾವ ತಿಂಗಳಲ್ಲಿ ಹಾಕೊಳ್ತೀರಿ, ಪೋಸ್ಟ್ ಮಾನ್ಸೂನ್ ಯಾವ ತಿಂಗಳಲ್ಲಿ ಬಳಕೆ ಮಾಡ್ಕೊಳ್ತೀರಿ ಗೊಬ್ಬರವನ್ನು? ಪ್ರೀ ಮಾನ್ಸೂನ್ ಅಂದ್ರೆ ಯೂಶಲಿ ಮೇ ಎಂಡ್ ಜೂನ್ 15 ಒಳಗಡೆ, ಪೋಸ್ಟ್ ಮಾನ್ಸೂನ್ ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಯೂಶಲಿ ಗೊಬ್ಬರ ಹಾಕ್ತೀವಿ. ಕೆಲವೊಬ್ಬರು 4-5 ಸಾರಿ ಗೊಬ್ಬರಗಳನ್ನ ಕೊಡೋದಿದೆ ಮತ್ತು ಇತರೆ ಪದಾರ್ಥಗಳನ್ನು ಹಾಕೋದಿದೆ, ಸಾವಯವ ಗೊಬ್ಬರಗಳನ್ನು ಪೂರೈಕೆ ಮಾಡೋರು ಇದ್ದಾರೆ. ನೀವು ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಈ ತರದನ್ನು ಹಾಕ್ತೀರಾ, ಅಥವಾ ತೋಟದಲ್ಲಿ ಇನ್ನು ಗಿಡ ಮರಗಳು ತರಗಲಿ ಅಥವಾ ಅಲ್ಲಿಯ ಪದಾರ್ಥಗಳೇ ಸಾಕಂತ ಹೇಳ್ತೀರಾ, ಹೇಗೆ? ಸಗಣಿ ಗೊಬ್ಬರ ಹಾಕೋದು ಬಹಳ ಒಳ್ಳೇದು ಮೈಕ್ರೋಬ್ಸ್ ಎಲ್ಲ ಡೆವಲಪ್ ಆಗ್ಲಿಕ್ಕೆ. ಆದ್ರೆ ಇತ್ತೀಚೆಗೆ ನಾನು ಹೇಳ್ದಾಗೆ ಒಂದು ಸ್ಟೇಜ್ ನಲ್ಲಿ ಕಾಫಿ ಯಾವ ಲೆಕ್ಕಕ್ಕೆ ತಲುಪಿತ್ತಂದ್ರೆ ಭತ್ತದ ಬೆಳೆಯಾಗೆ ಹಾಕಿದ ದುಡ್ಡು ಮಾತ್ರ ಬರುವಂತ ಪರಿಸ್ಥಿತಿಗೆ ಬಂದಿತ್ತು. ಆ ಪರಿಸ್ಥಿತಿ ಇದ್ದಾಗ ಜಾಸ್ತಿ ಸಗಣಿ ಎಲ್ಲ ಹಾಕಿದ್ರೆ ನಮಗೆ ರಿಟರ್ನ್ಸ್ ಕಮ್ಮಿ ಆಗ್ತದೆ, ಮತ್ತೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಕೂಡ ಸಗಣಿ ಹಾಕೋದನ್ನು ಸ್ವಲ್ಪ ಯಾವಾಗೆಲ್ಲ ಸಾಧ್ಯ ಇದೆ, ಮತ್ತೆ ಕೊಟ್ಟಿಗೆ ಗೊಬ್ಬರ ಇರೋದನ್ನು ಪಕ್ಕ ತೋಟಕ್ಕೆಲ್ಲ ಹಾಕ್ತಾ ಇದೀವಿ. ಆದ್ರೆ ಎಲ್ಲಾ ಜಾಗದಲ್ಲೂ ಇದನ್ನು ಹಾಕುವಂತ ಪರಿಸ್ಥಿತಿ ಇಲ್ಲ, ಇವಾಗ ಹಾಕಿದ್ರೆ ಒಳ್ಳೇದೇ. ಕಾಫಿಗೆ ಹೇಳ್ತಾ ಇದ್ರಿ DAP 5 ಚೀಲ, ಪೊಟ್ಯಾಶ್ 3 ಚೀಲ, ಯೂರಿಯಾ 2 ಚೀಲ, ಇದೇ ಕಾಂಬಿನೇಷನ್ ಯಾಕೆ ಬಳಕೆ ಮಾಡ್ಕೊಳ್ತಿದ್ರಿ, ಏನು ಇದರ ಗುಟ್ಟು? ಈಗಾಗಲೇ ನಾನು ಹೇಳಿದಾಗೆ NPK 20 all ಬರ್ತದೆ ಇದರಲ್ಲಿ, ಅದು ಒಂದು ಒಳ್ಳೆಯ ಪರ್ಸೆಂಟೇಜ್ ನಮ್ಮ ಕಾಫಿ ಬೇರಿಂಗ್ ಇರೋದು. ನಮಗೆ 30 ಜಾಸ್ತಿ ಚೀಲ ಬರಬೇಕಂದ್ರೆ ಈ ಪರ್ಸೆಂಟೇಜ್ ಹಾಕಿದ್ರೆ ಖಂಡಿತವಾಗಿ ಬರ್ತದೆ. ಅದು ತೋಟದಲ್ಲಿ ಗಿಡಗಳು ಚೆನ್ನಾಗಿ ಇದ್ದಾಗದೇ ಕಾಫಿ ಚೆನ್ನಾಗಿ ಬರೋದು. ಇದರಲ್ಲಿ ಒಳ್ಳೆ ಚಿಗುರು ಮತ್ತೆ ಒಳ್ಳೆ ಶೂಟ್ಸ್ ಎಲ್ಲ ಡೆವಲಪ್ ಆಗಿ ಕಾಫಿ ಕ್ರಾಪ್ ಕೂಡ ಜಾಸ್ತಿ ಆಗ್ತದೆ ಅಂತ ನನ್ನ ಭಾವನೆ. ಎಷ್ಟು ವರ್ಷಗಳಿಂದ ಈ ರೀತಿಯ ನೇರ ಗೊಬ್ಬರಗಳನ್ನ ಬೆರೆಸಿ ಪೂರೈಕೆ ಮಾಡ್ತಿದ್ರಿ? ತುಂಬಾ ವರ್ಷಗಳಿಂದ ನಾನು ಈ ನೇರ ಗೊಬ್ಬರಗಳನ್ನೇ ಯೂಸ್ ಮಾಡೋದು, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಚೀಪ್ ಆಗಿ ಆಗ್ತದೆ. ನಾವು ಇವಾಗ ಕಾಂಪ್ಲೆಕ್ಸ್ ಮೆನ್ಯೂರ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ಸುಫಲವನ್ನೇ ತಗೊಂಡಾಗ ಅದಕ್ಕೆ ಸುಮಾರು 1500 ಇಲ್ಲದ್ರೆ ವಿಜಯ 74 ತಗೊಂಡ್ರೆ ಅದಕ್ಕೂ ತುಂಬಾ ರೇಟ್ ಆಗ್ತದೆ. ಆದ್ರೆ ನಾನು ಇವಾಗ ಹೇಳಿದ 5:3:2 ರೇಷಿಯೋ ಮಾಡಿದ್ರೆ 1,000 ರೂಪಾಯಿಯಲ್ಲಿ ಇವಾಗ ಎಂಒಪಿಗೆ ರೇಟ್ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಆಗಬಹುದು. ಅಂತೂ 20,000-1,200 ರೂಪಾಯಿ ಒಳಗಡೆ ಆಗ್ತದೆ ಒಂದು ಚೀಲದಕ್ಕೆ. 20-20-0-15 ಅನ್ಕೊಂಡು ಒಂದು ಗೊಬ್ಬರ ಬರುತ್ತೆ, ಅದನ್ನು ಬಳಕೆ ಮಾಡ್ಕೊಂಡಿಲ್ವ ನೀವು? ಇದ್ರ ಜೊತೆಗೆ ಇನ್ನು 20 ಪೊಟಾಷನ ಸೇರಿಸಿ ಹಾಕುವ ಪ್ರಯತ್ನ ಮಾಡಿಲ್ವಾ? ಅದರ ಖರ್ಚು ವೆಚ್ಚ ಏನಾದರೂ ಗಮನಿಸಿದ್ರ? ಇಲ್ಲ, ಅದನ್ನು ಯೂಸ್ ಮಾಡಲಿಲ್ಲ. ಯಾಕಂದ್ರೆ ಇವಾಗ ನಮ್ಮ DAP ಅದರಲ್ಲಿ 2 ಗೊಬ್ಬರ ಇದೆ ಅಲ್ವಾ, ಒಂದು ನೈಟ್ರೋಜನ್ ಇದೆ ಅದ್ರ ಜೊತೆಗೆ ಫಾಸ್ಫೇಟ್ ಇದೆ. ಇದರಲ್ಲಿ DAP ಅಡ್ವಾಂಟೇಜ್ ಏನಂದ್ರೆ ಸಾಲಿಬಲ್ ಫಾಸ್ಫೇಟ್ ಇದೆ. ಆದ್ರೆ ನಮ್ಮ ಈ ಮುಸುರಿ ಫಾಸ್ ಇನ್ನೊಂದು ಫಾಸ್ ಹಾಕಿದ್ರೆ ಅದರಲ್ಲಿ ಸಾಲಿಬಲ್ ಫಾಸ್ಫೇಟ್ ಇಲ್ಲ. ಅದು ಸಾಯಿಲ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಅದು ತಗೊಳ್ತದೆ, ಇಲ್ಲದಿದ್ರೆ ಸಾಯಿಲ್ನಲ್ಲಿ ಉಳ್ಕೊಳ್ತದೆ. ಅದರಿಂದ ಸಾಲಿಬಲ್ ಫಾಸ್ಫೇಟ್ ಇರೋದ್ರಿಂದ ಫಾಸ್ಫೇಟ್ ಎಲ್ಲ ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ಗೆ ಬೇಕಾಗಿರೋದ್ರಿಂದ DAP ಯೂಸ್ ಮಾಡಿದಾಗ ಗಿಡಕ್ಕೆ ಅದು ಒಳ್ಳೇದು ಅಂತ ನನ್ನ ಭಾವನೆ. 20-20-20 ಈ ಒಂದು ಸಾರಜನಕ ರಂಜಕ ಪೊಟ್ಯಾಶ್ ಪೋಷಕಾಂಶಗಳ ಸಂಯೋಜನೆಯನ್ನ ನೀವು ಮಾಡಿ ಪೂರೈಕೆ ಮಾಡ್ತೀರಿ, ವರ್ಷದಲ್ಲಿ 2 ಸಾರಿ ಕೊಡ್ತಾ ಇದ್ರಿ. ಕಾಫಿಯಲ್ಲಿ ಇಳುವರಿ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಂಡು ನಮ್ಮ ರೈತರಿಗೆ ಅಥವಾ ಕಾಫಿ ಬೆಳೆಗಾರರಿಗೆ ಕುತೂಹಲ. ವರ್ಷ ಒಂದೇ ಮಟ್ಟದಲ್ಲಿ ಬರ್ತಾ ಇದೆಯಾ ಅಥವಾ ಏರುಪೇರು ಆಗ್ತಾ ಇದೆಯಾ, ಹೇಗೆ? ಸುಮಾರು 40-50 ಚೀಲದವರೆಗೂ ಒಳ್ಳೆ ಮಳೆ ಸ್ವಲ್ಪ ಕಡಿಮೆ ಆದ ವರ್ಷಗಳಲ್ಲಿ 50 ಚೀಲಗಳು ಒಂದು ಎಕರೆಗೆ ಬಂದಿರುವಂತಹ ಸಂದರ್ಭಗಳು ಇದೆ. 30-40 ಚೀಲಗಳು ಒಂದು ಎಕರೆಗೆ ಬರೋದಂತೂ ಸಾಮಾನ್ಯ ಈ ಪರ್ಸೆಂಟೇಜ್ ಅನ್ನು ಯೂಸ್ ಮಾಡಿದ್ರೆ. ನೋಡಿ, ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಲೆಕ್ಕಾಚಾರದಿಂದ ಜಾಣತನದಿಂದ ಹೋಗ್ತಾ ಇದ್ರೆ ಅನುಕೂಲ. ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಮಣ್ಣಿಗೆ ಸೇರುವುದಿಲ್ಲ, ಹೊರೇನೂ ಅನಿಸೋದಿಲ್ಲ, ಮತ್ತೆ ಇಳುವರಿ ಮೇಲೆ ಪರಿಣಾಮ, ಗಿಡಗಳ ಬೆಳವಣಿಗೆ ಸಂಗತಿಯಲ್ಲಿನೂ ಅದರ ಒಂದು ವಿಚಾರವನ್ನ ಚೆನ್ನಾಗಿ ಕಾಣ್ತಾ ಇದ್ರಿ. ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ರಲ್ಲ, ಇದು ಕಾಳು ಮೆಣಸಿಗೂ ಅನ್ವಯ ಆಗುತ್ತಾ, ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ಕೊಡ್ತಾ ಇದ್ರೆ ಹೇಗೆ? ಕಾಫಿಗೆ ಗೊಬ್ಬರ ಹಾಕುವಾಗ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಾಳು ಮೆಣಸಿಗೂ ಕೂಡ ಇದೇ ಗೊಬ್ಬರನ ಹಾಕ್ತಿವಿ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಇರೋದನ್ನು ಸಾಧಾರಣವಾಗಿ ಕಾಳು ಮೆಣಸಿಗೆ ಎಲ್ಲದಕ್ಕೂ ಕೊಡ್ತಾ ಇದೀವಿ. ಕಾಫಿ ಮತ್ತು ಕಾಳು ಮೆಣಸಿಗೆ ಕೊಡುತ್ತಿರುವ ರಾಸಾಯನಿಕ ಗೊಬ್ಬರಗಳ ವಿಚಾರದಲ್ಲಿ ತಾವು ತೆಗೆದುಕೊಂಡಿರುವ ನಿರ್ಧಾರ ಅಥವಾ ನೀವು ಮಾಡುತ್ತಿರುವ ಕೆಲಸ ಏನು ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ನಿಮಗೂ ಕೂಡ. ಕೆಳಗರೆ ಮಡಿಕೇರಿ ತಾಲೂಕು ಹೊದ್ದೂರು ಪಾಡಂಗೇರಿಯ ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರು ಕಾಫಿಯಲ್ಲಿ DAP, ಪೊಟ್ಯಾಶ್ ಮತ್ತು ಯೂರಿಯಾ ಇವುಗಳನ್ನು ಸೇರಿಸಿ ವರ್ಷಕ್ಕೆ 2 ಸಾರಿ ಗಿಡಗಳಿಗೆ ಕೊಡುತ್ತಿರುವ ಸಂಗತಿಯನ್ನ ಆಲಿಸಿಕೊಂಡ್ರಿ. ನೀವು ಸಹ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಇನ್ನೂ ಸುಲಭವಾಗಿ ಆಗ್ತತೆ, ಇನ್ನೂ ಬೇರೆ ಮಾರ್ಗಗಳಿದ್ದಾವೆ, ಗಿಡಗಳ ಬೆಳವಣಿಗೆ ಮತ್ತು ಇಳುವರಿ ದೃಷ್ಟಿಯಲ್ಲಿ ಅನುಕೂಲ ಆಗ್ತತೆ ಅನ್ನೋ ಒಂದು ಆಲೋಚನೆಗಳು ಹೊಳೆದ್ರೆ ಆ ಒಂದು ಮಾರ್ಗಗಳನ್ನು ಅನುಸರಿಸಬಹುದು. ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರ ಸಂಖ್ಯೆ 9108543828, 9108543828. ಶತ್ರುಗಳೇ, ಭೂಮಿ ತಾಯಿ ಎಲ್ಲರನ್ನು ಬೇಗ ಕರೆಸಿಕೊಳ್ಳೋದಿಲ್ಲ, ಎಷ್ಟೋ ಜನಗಳನ್ನ ದೂರ ಇಟ್ಬಿಡುತ್ತೆ. ಬರ್ಲಿಕ್ಕೆ ಮನಸ್ಸಿದ್ರು ಅವಕಾಶ ಇದ್ರೂ ಎಷ್ಟೋ ಜನಗಳು ಕೈ ಹಾಕಕ್ಕೆ ಆಗುದಿಲ್ಲ. ಕೆಲವೊಬ್ಬರಂತೂ ಬರ್ತೀವಿ ಬರ್ತೀವಿ ಅಂತ ಅನ್ಕೊಂಡು ವಯಸ್ಸಾದ್ರೂ ತಮ್ಮ ಸ್ವಂತ ಜಮೀನಿನಲ್ಲಿ ಭಾಗಿಯಾಗಕ್ಕೂ ಅವಕಾಶ ಸಿಗಲಾರದೇನೋ. ಕೆಲವೊಬ್ಬರಿಗೆ ಬಹುಬೇಗ ಸಿಕ್ಬಿಡುತ್ತೆ, ಶಾಲೆ ಮೆಟ್ಲು ಅಥವಾ ಕಾಲೇಜ್ ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ, ಆದ್ರೆ ಕೃಷಿಯಲ್ಲಿ ವರ್ಷ ವರ್ಷಕ್ಕೂ ಒಂದೊಂದು ಮೆಟ್ಟಲನ್ನ ಏರ್ತಾ ಬೆಳವಣಿಗೆ ಆಗ್ತಾರೆ. ಇವತ್ತು ನಾವು ಮಾತನಾಡಿಸಿದ್ವಿ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮದ ಚೌರೀರ ನಿರನ್ ಮಂದಣ್ಣ ಅವರು. BE ಮಾಡಿಕೊಂಡು MBA ಮುಗಿಸಿಕೊಂಡು ಬೆಂಗಳೂರಿನಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಿ 2021 ಕೃಷಿಯಲ್ಲಿ ನಿರತರಾಗಿದ್ದಾರೆ. ಅಮ್ಮ ಸುನಿ ಅಚ್ಚಯ್ಯ ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ. ಅಮ್ಮನಿಂದ ಕಲಿತು ಇವರ ಜಾಣತನವನ್ನು ಬಳಕೆ ಮಾಡಿಕೊಂಡು ಈಗ ಮುಂದೆ ಸಾಗ್ತಿದ್ದಾರೆ. 35 ವರ್ಷ ವಯಸ್ಸಿನ ಚೌರೀರ ನಿರನ್ ಮಂದಣ್ಣ ಅವರು ಏನ್ ಹೇಳ್ತಾರೆ ಆಲಿಸಿಕೊಳ್ಳಿ. ಮಂದಣ್ಣವರೇ, ಯಾಕಾಗಿ ಬಂದ್ರಿ ಹೊದ್ದೂರಿಗೆ. ಎಲ್ಲರಿಗೂ ನಮಸ್ಕಾರ. ಹಳ್ಳಿಗೆ ಅಂದ್ರೆ ಮೊದ್ಲಿಂದಾನು ನಮ್ಗೆ ಇಲ್ಲೇ ಹುಟ್ಟು ಬೆಳೆದಿದ್ದ ಜಾಗ, ಇಂಟ್ರೆಸ್ಟ್, ವೆದರ್, ಫ್ರೆಶ್ ಏರ್ ಎಲ್ಲದಕ್ಕಿಂತ ಮುಂಚೆ. ಸೊ ಇವೆಲ್ಲ ನೋಡಿದಾಗ ಮೊದ್ಲಿಂದನೂ ಡಿಸೈಡ್ ಮಾಡಿದ್ದೆ ಯಾವತ್ತಾದ್ರೂ ಒಂದಿನ ಬರಲೇಬೇಕು ಅಂತ. ಕೋವಿಡ್ ಬೇರೆ ಆಯ್ತು, ಒಳ್ಳೆ ರೀಸನ್ ಸಿಕ್ತು, ಅದೇ ರೀಸನ್ ತಂದ್ಕೊಂಡು ವಾಪಸ್ ಶಿಫ್ಟ್ ಆಗ್ಬಿಟ್ವಿ. 2020 ಒಂದು ಬಂದ್ವಿ, ವರ್ಕ್ ಫ್ರಮ್ ಹೋಮ್ ಆಗ್ತಾ ಇತ್ತು. 2021 ಅಲ್ಲಿ ಕ್ವಿಟ್ ಮಾಡಿ ಆಮೇಲೆ ಅಗ್ರಿಕಲ್ಚರ್ ಫುಲ್ ಫ್ರೆಜ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ತಂದೆಯವರು ತೀರ್ಕೊಂಡಿದ್ದು 10 ವರ್ಷ ಆಯ್ತು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಕೆಲವೊಬ್ರು ತಂದೆ ತೀರ್ಕೊಂಡು ತಕ್ಷಣ ಬಂದ್ಬಿಡ್ತಾರೆ, ಅಮ್ಮನಿಗೆ ಆಸರೆ ಆಗ್ಲಿ ಅಂತ ಅನ್ಕೊಂಡು, ಅಮ್ಮನಿಗೆ ಮತ್ತಷ್ಟು ಕಷ್ಟಗಳು ಹೆಚ್ಚಾಗಬಾರ್ದು ಅಂತ ಅನ್ಕೊಂಡು. ನೀವು ಸುಮಾರು 7-8 ವರ್ಷಗಳ ಕಾಲ ಕಾದು ಈ ಕಡೆಗೆ ಬಂದ್ರಿ, ಅಷ್ಟೊಂದು ಸಮಯ ಬೇಕಾಯ್ತಾ ಅಥವಾ ಏನಾದರೂ ಅಡೆತಡೆಗಳಿದ್ವಾ ಹೇಗೆ? ಇಲ್ಲ, ತಂದೆ ತೀರೋಗಿ ಇಮಿಡಿಯೇಟ್ ಬಂದೆ. 2 ಇಯರ್ಸ್ ಬಂದು ಇಲ್ಲಿ ಅಮ್ಮನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅಮ್ಮ ಸ್ವಲ್ಪ ಸ್ಟ್ರಾಂಗ್ ಆಗೋವರೆಗೆ ಇಲ್ಲೇ ಇದ್ದೆ. ಕೆಲಸ ಕ್ವಿಟ್ ಮಾಡಿ ಬಂದಿದೆ ಅವಾಗಷ್ಟೇ, ಬಿ ಮುಗಿಸ್ಕೊಂಡು ಕೆಲಸ ಸೇರಿದೆ, ಒಂದು 1 ಇಯರ್ ಹತ್ರ ಆಗಿತ್ತು. ಸೊ ಬಿಟ್ಟು ಬಂದು ಒಂದು 3 ಇಯರ್ಸ್ ಗ್ಯಾಪ್ ಆಗಿತ್ತು, ಅಗ್ರಿಕಲ್ಚರ್ ಅಲ್ಲೇ ಮುಂದೆ ನಡ್ಕೊಂಡೋದ್ವಿ. ಆಮೇಲೆ ಅಮ್ಮ ಯಾವಾಗ ನಾನು ನೋಡ್ಕೋತೀನಿ, ಅಮ್ಮಂದಿನ ಏಜ್ ಹಂಗಿತ್ತು, ಇಂಟ್ರೆಸ್ಟ್ ಇತ್ತು. ಅಮ್ಮ ಆಕ್ಚುಲಿ ನನಗಿಂತ ಚೆನ್ನಾಗೇ ನೋಡ್ಕೋತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ, ಅವ್ರು ಮಾಡ್ತೀನಿ ಅಂತ ಯಾವಾಗ ಹೇಳಿದ್ರು. ನಂತರ ಜಾಬ್ಗೆ ಹೋದೆ, ಸ್ವಲ್ಪ ಓದಿದ್ದು ಯೂಸ್ ಆಗ್ಲಿ ಹಂಗೆ ಹೇಳ್ಕೊಂಡು, ಸ್ವಲ್ಪ ಹೊರಗಡೆ ಎಕ್ಸ್ಪೋಜರ್ ಇರಲಿ, ಹೊರಗಡೆ ಕೆಲಸಗಳು ಹೆಂಗ್ ನಡೀತದೆ, ಅದ್ರದ್ದು ಯೂಸಸ್ ನಾವು ಹೆಂಗೆ ಇಲ್ಲಿ ತರಬಹುದು, ಆತರ ಎಲ್ಲ ಯೋಚನೆ ಮಾಡಿ ಒಂದ್ ಸ್ವಲ್ಪ ವರ್ಷ ಕೆಲಸ ಮಾಡ್ಬರೋಣ ಅಂತ ಹೋದೆ. ಒಳ್ಳೆ ಆಲೋಚನೆ, ಅಮ್ಮನು ಅದಕ್ಕೆ ಸಾಥ್ ನೀಡಿದ್ರು. ನೋಡಿ, ಮನಸ್ಸಿದ್ರೆ ವಯಸ್ಸಿನ ಇತಿಮಿತಿ ಬರೋದಿಲ್ಲ, ಅಡ್ಡಿ ಆಗೋದಿಲ್ಲ. ಅಮ್ಮ ಮನೆತನದ ಒಂದು ಬೆಳವಣಿಗೆಯಲ್ಲಿ ನಿಮ್ಮ ಹಿತಕ್ಕೆ ಗಮನ ಹರಿಸಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಈಗ ಬೆಂಗಳೂರಿಗೆ ಪೂರ್ಣ ಸಲಾಮ ಹೇಳಿದ್ರೆ ಹೇಗೆ? ಕಂಪ್ಲೀಟ್ ಆಗಿ ಸರ್, ಬರೀ ವಿಸಿಟಿಂಗ್ ಹೋಗುದಷ್ಟೇ ನೆಂಟರ ಮನೆಗೆ. ಕೃಷಿಕರು ಸಂಪೂರ್ಣವಾಗಿ ಈಗ 2021 ಅಲ್ವಾ? 2021 ಜೂನ್ ಇಂದ. ಏನ್ ಅನ್ಸುತ್ತೆ ಈಗ ಸಂಪೂರ್ಣವಾಗಿ ಕೃಷಿಕರಾಗೋದಕ್ಕೂ, ಬೇರೆ ಬೇರೆ ಉದ್ಯೋಗ ಮಾಡಿಕೊಂಡು ಚೌ ಚೌವಾಗಿ ಸ್ವೀಕರಿಸೋದಕ್ಕೂ? ಎಲ್ಲದರಲ್ಲೂ ಪಾಸಿಟಿವ್ಸ್ ನೆಗೆಟಿವ್ಸ್ ಇದ್ದೇ ಇರುತ್ತೆ ಸರ್. ಕಷ್ಟಗಳು ಅದರಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಹೊಂದ್ಕೊಂಡು ಹೋಗೋದು ಎಲ್ಲ ಜಾಬ್ ಅಲ್ಲಿ ಇರೋದೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ಅಗ್ರಿಕಲ್ಚರ್ ಬಂದ್ಮೇಲೆ ಮಂತ್ಲಿ ಇನ್ಕಮ್ ಹೋಗುತ್ತೆ, ಅದೊಂದು ನಾವು ಫಸ್ಟೇ ಪ್ಲಾನ್ ಮಾಡ್ಕೋಬೇಕು. ಇಲ್ಲಿ ಬರೋದು ಆನ್ಯುವಲ್ ಇನ್ಕಮ್, ಆನ್ಯುವಲ್ ಇನ್ಕಮ್ ನ ನಾವು ಥ್ರೂ ಔಟ್ ದ ಇಯರ್ ಹೆಂಗೆ ಪ್ಲಾನ್ ಮಾಡ್ಕೋಬೇಕು, ಯಾವ ಮಂತ್ ಅಲ್ಲಿ ಇಲ್ಲ ಯಾವ ವೀಕ್ ಅಲ್ಲಿ ಎಷ್ಟೆಷ್ಟು ಪ್ಲಾನ್ ಮಾಡ್ಕೋಬೇಕು, ಮಾನಿಟರಿ, ಅದು ನೋಡ್ಕೋಬೇಕು. ಅದೊಂದು ಮಿಸ್ ಆಗುತ್ತೆ, ಹಾಗೆ ಆಗುತ್ತೆ, ಮಂತ್ಲಿ ಸ್ಯಾಲರಿ ಹೋಗುತ್ತೆ. ಬೇರೆ ಅಡ್ವಾಂಟೇಜಸ್ ಅಂದ್ರೆ ಇಲ್ಲಿ ಓನ್ ಇದು, ನಮಗೆ ಹೆಂಗ್ ಇಷ್ಟನೋ ನಾವು ಹಂಗಿರ್ಬೋದು, ಟೈಮಿಂಗ್ ನಮ್ದು. ಹಂಗಂದ್ಬಿಟ್ಟು ನಾವು ಫುಲ್ ಫ್ಲೆಜ್ ಹೋಗದೆ ಇರಕ್ ಆಗಲ್ಲ. ತೋಟಕ್ಕೆ ನಮ್ದೊಂದು ಪರ್ಟಿಕ್ಯುಲರ್ ರೂಲ್ ಇದೆ, ಬೆಳಗ್ಗೆ 8 ಗಂಟೆಯಿಂದ ಈವ್ನಿಂಗ್ 4:30 ವರೆಗೆ ಹೋಗ್ಲೇಬೇಕು. ಕೆಲಸ ಇದೆಯೋ ಇಲ್ಲೋ, ಇಲ್ಲ ಕೆಲಸ ಇಲ್ಲ ಅಂದ್ರೆ ಹುಡ್ಕ್ಬಿಟ್ಟೇನೋ ನಾನೇ ಕೆಲಸ ಮಾಡೋದು, ಇಲ್ಲ ಕೆಲಸ ಮಾಡಿಸೋದು. ಹಂಗಿದ್ರೆ ಮಾತ್ರ ನಾವು ಮುಂದಕ್ ಬರ್ತೀವಿ. ಒಂದ್ಸರ್ತಿ ಹೋಗಿಲ್ಲ ತೋಟಕ್ಕೆ, ಏನಾದ್ರೂ ಆತರ ಒಂದು ಪ್ರಾಬ್ಲಮ್ ಬಂದ್ಬಿಟ್ರೆ ಅದು ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ, ಲೇಜಿ ಆಗ್ಬಿಡ್ತೀವಿ. ಮಳೆ ಇದೆಯೋ ಬಿಸಿಲಿದೆಯೋ ಕಂಪಲ್ಸರಿ 6 ಡೇಸ್ ಅ ವೀಕ್ ಹೋಗೇ ಹೋಗ್ತೀನಿ ನಾನು. ಇಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಹೋದ್ರೆ ವರ್ಷ ವರ್ಷಕ್ಕೂ ಕೃಷಿಯಲ್ಲಿ ಬೆಳವಣಿಗೆ, ಹಾಗೆ ಬಿಡ್ತಾ ಹೋದ್ರೆ ವರ್ಷ ವರ್ಷಕ್ಕೂ ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತದೆ. ಕಳೆಗಳಿದ್ದಂಗೆ, ಕಳೆ ತೆಗಿತಾ ಇದ್ರೆ ಹೊಸ ಕಳೆಗಳು ಬರ್ತವೆ, ಆದ್ರೆ ನಿಧಾನ. ಕಳೆಗಳನ್ನ ಬಿಡ್ತಾ ಹೋದ್ರೆ ಮತ್ತಷ್ಟು ಬೇರೆ ಬೇರೆ ಕಳೆಗಳು ಸೇರ್ಕೊಂಡು ಇರೋ ಗಿಡಗಳನ್ನು ಹಾಳು ಮಾಡ್ತವೆ. ಹಾಗೆ ಸಮಸ್ಯೆಗಳನ್ನ ಸರಿಸ್ತಾ ಸರಿಸ್ತಾ ಹೋದಂತೆ ಕೃಷಿಯಲ್ಲಿ ಬೆಳವಣಿಗೆಯನ್ನು ನಾವು ಕಾಣಬಹುದು, ಅಭಿವೃದ್ಧಿಯನ್ನ ಕಂಡುಕೊಳ್ಬಹುದು. ನೀವು ಓದಿದ್ದು ಬಿಇ MBA, ಎಷ್ಟು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡಿದ್ರಿ? ನಾನು 8 ಇಯರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದೆ, 2 ಇಯರ್ಸ್ ಮೈಸೂರಲ್ಲಿ, ಆಮೇಲೆ ಒಂದು 6 ಇಯರ್ಸ್ ಬ್ಯಾಂಗ್ಳೂರಲ್ಲಿ. ನಾನೊಂದು ಟಾರ್ಗೆಟ್ ಕಾರ್ಪೊರೇಷನ್ ಅಂತ ಕಂಪನಿ ಕೆಲಸ ಮಾಡ್ತಾ ಇದೆ, ಅದು ರಿಟೇಲ್ ಕಂಪನಿ. ಅದಕ್ಕಿಂತ ಮುಂಚೆ ಟೆಸ್ಕೋ, ಅದು ರಿಟೇಲ್ ಕಂಪನಿ. ಟಾರ್ಗೆಟ್ US ಬೇಸ್ಡ್ ರಿಟೇಲರ್, ಟೆಸ್ಕೋ UK ಬೇಸ್ಡ್ ರಿಟೇಲರ್. ಅದರಲ್ಲಿ ಸಪ್ಲೈ ಚೈನ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಅದಕ್ಕೂ ಅಗ್ರಿಕಲ್ಚರ್ಗೂ, ಬಟ್ ಕೆಲವು ಪಾಯಿಂಟ್ಸ್ ನಾವು ತಗೋಬಹುದು, ಅದರದ್ದು ಪಾಸಿಟಿವ್ಸ್ ಇಲ್ಲಿ ತಗೋಬಹುದು. ಎಸ್ಪೆಷಲಿ ಕೆಲಸ ಮಾಡೋದಂಗೆ ಟೈಮಿಂಗ್ ಅದು, ಸೊ ಆ ತರದೆಲ್ಲ ತಗೊಂಡು ಇಲ್ಲಿ ನಾವು ಅದನ್ನ ಅಪ್ಲೈ ಮಾಡಬಹುದು. ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಕೃಷಿ ಕೆಲಸಗಳನ್ನ ಕಲಿಸ್ತಾ ಇದ್ರ, ನೀವು ಕಲಿತಾ ಇದ್ರ ಹೇಗೆ? ಸಣ್ಣ ವಯಸ್ಸಲ್ಲಿ ಅಂದ್ರೆ ಹುಟ್ಟು ಬೆಳೆದಿದೆ ಇಲ್ಲಿ, ಎಲ್ಲ ದಿನ ನೋಡ್ತಾ ಇದ್ವಿ, ನಮ್ಮ ವರ್ಕರ್ಸ್ ಜೊತೆ ಮಾತಾಡ್ತಾ ಇದ್ವಿ, ತಂದೆ ಕಳಿಸ್ತಾ ಇದ್ರು ತೋಟಕ್ಕೆ. ಇನಿಷಿಯಲಿ ಅದೊಂದು ಏಜ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ನಮಗೂ ಅಲ್ಲಿ US ಹೋಗ್ಬೇಕು ಇಲ್ಲ UK ಹೋಗ್ಬೇಕು ಈ ತರ ಇಂಟ್ರೆಸ್ಟ್ ಗಳಿತ್ತು. ಅಪ್ಪ ಅಮ್ಮ ಆ ವಯಸ್ಸಲ್ಲಿ ಹೆಂಗೆ ನಮ್ಗೆ ಇಂಟ್ರೆಸ್ಟ್ ತರಿಸಿದ್ರು ಅಂದ್ರೆ ಕಂಪಲ್ಸರಿ ರಜದ ದಿನ ಹೋಗ್ಲೇಬೇಕು, ಹಾಫ್ ಡೇ. ಬೆಳಗ್ಗೆ ತಂದೆ ಹೋಗ್ತಾ ಇದ್ರು, ನಾನು ಹೇಳ್ತಾ ಇರೋದೊಂದು 16-20 ಇಯರ್ಸ್ ಆಟಲ್ ಟೈಮ್ ಅಲ್ಲಿ, ರಜದಲ್ಲಿ ಬಂದ್ರೆ ಮಧ್ಯಾಹ್ನ ಮೇಲೆ ನಾನು ಹೋಗ್ಲೇಬೇಕು ತೋಟಕ್ಕೆ. ಸೊ 4-5 ಅವರ್ಸ್ ಏನ್ ಕೆಲಸ ನಡೀತಾ ಇದೆ ಆದ್ರೆ ನಾನು ಕೆಲಸ ಮಾಡೋದು. ಸೊ ಆತರ ನಡ್ಕೊಂಡು ಹಂಗೆ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಇನಿಷಿಯಲಿ ಇರ್ಲಿಲ್ಲ ಇಂಟ್ರೆಸ್ಟ್, ಆಮೇಲೆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಬಂತು. ಋಣಾನುಬಂಧ ಅಂತ ಹೇಳ್ತಾರೆ, ಭೂಮಿ ತಾಯಿ ಕೆಲವೊಬ್ಬರನ್ನ ತಪ್ಪದೆ ಕರೆಸ್ಕೊಂಡ್ಬಿಡುತ್ತೆ, ಕೆಲವೊಬ್ಬರನ್ನ ಅಷ್ಟು ಸುಲಭವಾಗಿ ಕರೆಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ನಿಮ್ಗೆ ಋಣ ಇದೆ, ಒಳ್ಳೆ ವಯಸ್ಸಿನಲ್ಲಿ ಬಂದಿದ್ದೀರಿ, ಈಗ ನೋಡ್ತಾ ಇದೀರಿ, ಅಪ್ಪ ಅಮ್ಮ ಮಾಡಿದ್ದನ್ನ ಗಮನಿಸಿದಿರಿ, ತೋಟ ಗದ್ದೆಯನ್ನ ನೋಡ್ತಾ ಇದೀರಿ, ಮುಂದಿನ ಆಲೋಚನೆಗಳು ಏನೇನೋ ಹೊಳಿತದವೆ, ಏನಿದಾವೆ ನಿಮ್ಮ ಮನಸ್ಸಿನಲ್ಲಿ? ಅಂದ್ರೆ ಕೃಷಿಯಲ್ಲಿ ಡೆವಲಪ್ ಆಗ್ಬೇಕು, ಇವಾಗ ಮಾಡರ್ನೈಸ್ ಆಗ್ತಾ ಇದೆ ಕೃಷಿಯಲ್ಲಿ, ಅದು ಎಷ್ಟು ನಮಗೆ ಇಲ್ಲಿ ಅದನ್ನ ಅಳವಡಿಸ್ಕೋಬಹುದು ಅಷ್ಟು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ದು ಟೆರೇನ್ ಬೇರೆ ಫ್ಲಾಟ್ ಟೆರೇನ್, ಈಗ ಫ್ಲಾಟ್ ಟೆರೇನ್ಗೆ ಎಷ್ಟೆಷ್ಟು ಮಾಡರ್ನೈಸೇಷನ್ ಬಂದಿದೆ, ಆಟೋಮೇಷನ್ಸ್ ಬಂದಿದೆ, ರೊಬೋಟಿಕ್ಸ್ ಬಂದಿದೆ. ಕಾಫಿ ಟೆರೇನ್ಗೆ ಸ್ವಲ್ಪ ಕಷ್ಟ, ಇನ್ನು ಲೇಬರ್ ಇಂಟೆನ್ಸಿವ್ ವರ್ಕೇ ನಾವು ಮಾಡ್ತಾ ಇದೀವಿ. ಎಷ್ಟಾಗುತ್ತೋ ಅಷ್ಟು ಮಾಡರ್ನೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಮಿಷಿನರೀಸ್ ಏನೇನಿದೆ ಮಾಡರ್ನ್ ತಗೊಂಬಂದಿಟ್ಟಿದೀನಿ. ಆಮೇಲೆ ಇವಾಗ ಇರಿಗೇಷನ್ಗೆ ಎಲ್ಲ ಅಂಡರ್ಗ್ರೌಂಡ್ ಪೈಪ್ ಲೈನ್ಸ್ ಹಾಕಿ ತೋಟಕ್ಕೆಲ್ಲ ರೆಡಿ ಮಾಡಿ ಡೈರೆಕ್ಟ್ ನಾವೇ ಹೊಡ್ಕೊಳ್ಳೋ ತರ ಮೆಜಾರಿಟಿ ಆಫ್ ದ ತೋಟ ಹಂಗೆ ಮಾಡ್ತಾ ಇದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಮಾಡರ್ನೈಸೇಷನ್ ಮಾಡಕ್ಕಾಗುತ್ತೆ ಅಷ್ಟು ಕಾಫಿಗೆ ಮಾಡ್ತಾ ಇದೀವಿ. ಆಮೇಲೆ ಭತ್ತದಲ್ಲಿ ಇವಾಗ ಹೊಸ ವೆರೈಟೀಸ್ ಬಂದಿದೆ, ಜಾಸ್ತಿ ಇಳುವರಿಕೆ ಕೊಡೋ ತರ ಬಂದಿದೆ. ಇವಾಗ 3 months ಕ್ರಾಪ್ ಬಂದಿದೆ, ಒಂದು 2-3 years ಇಂದ ಇದನ್ನೆಲ್ಲ ಹಾಕ್ತಾ ಇದೀವಿ. ಪ್ಲಸ್ ಇವಾಗ ಗದ್ದೆ ಆದ್ಮೇಲೆ ನೆಕ್ಸ್ಟ್ ಒಂದು 7-8 months ನಾವು ಗದ್ದೆಲ್ಲ ಏನು ಬೆಳೆಸಲ್ಲ. ಸೊ ಆ ಟೈಮ್ಗೆ ಈಗ ನೆಕ್ಸ್ಟ್ ಇಯರ್ ಇಂದ ಪ್ಲಾನ್ ಮಾಡ್ತಾ ಇದೀನಿ, ಏನಾದ್ರು ವೆಜಿಟೇಬಲ್ಸ್ ಬೆಳೆಸಬೇಕು ಇಲ್ಲ ಏನಾದ್ರು ಮಶ್ರೂಮ್ಸ್ ಈ ತರ ಮಾಡ್ಬೇಕು. ಫಿಶರೀಸ್ಗೆ ಇವಾಗ ಟ್ಯಾಂಕ್ಸ್ ಎಲ್ಲ ತಗೋಬರಕ್ಕೆ ಪ್ಲಾನ್ ಮಾಡ್ತಾ ಇದೀನಿ. ಬಂದ್ಬಿಟ್ಟು ಫಸ್ಟ್ 6 months ಅಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಇತ್ತು, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೀನಿ. ಒಳ್ಳೇದೇ, ಮುಂದಾಲೋಚನೆಗಳು ಇದ್ದಷ್ಟು ಕೃಷಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಆಗುಹೋಗುಗಳ ಬಗ್ಗೆನೂ ಅವಲೋಕನ ಮಾಡ್ತಾ ಹೋಗ್ಬೇಕು, ಮತ್ತೆ ಆ ಕಡೆ ಕಡೆ ಮಾಡಿರೋರನ್ನು ಗಮನಿಸ್ತಾ ಇರಬೇಕು. ನೀವು ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಕಡೆ ಕಡೆ ಹೋಗ್ತಾ ಇರ್ತೀರಿ, ಅನುಭವಸ್ಥರ ಸಂಗತಿಗಳನ್ನು ಗಮನಿಸಿದ್ರೆ ಒಳಿತು. ಈಗ ನಿಮಗಿಂತ ವಯಸ್ಸಾಗಿರೋರು ಸುತ್ತಮುತ್ತ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ, ಕಾಫಿ ತೋಟದ ಅಭಿವೃದ್ಧಿಯಲ್ಲೂ ಭಾಗಿಯಾಗಿದ್ದಾರೆ, ಅವರ ಅನುಭವಗಳನ್ನು ಸ್ವೀಕರಿಸಬೇಕು, ವಿಚಾರಗಳನ್ನ ಗ್ರಹಿಸಿಕೊಳ್ಬೇಕು, ನೋಡಬೇಕು ನಿಮ್ಮಲ್ಲಿ ಅದು ಎಷ್ಟು ಮಟ್ಟಿಗೆ ಅಳವಡಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಯೋಗಗಳನ್ನು ಕೈಗೊಳ್ಬೇಕು. ಆ ನಿಟ್ಟಿನಲ್ಲೂ ಆಲೋಚನೆಗಳು ಇರಬೇಕು ಅಲ್ವಾ? ಹೌದೌದು, ಇವಾಗ ನಾವು ಮಾಡರ್ನೈಸ್ ಅಂದ ತಕ್ಷಣ ಕಂಪ್ಲೀಟ್ಲಿ ಸಡನ್ ಆಗಿ ಇಳಿದು ಒಂದಕ್ಕೆರಡು ಲಾಸ್ ಮಾಡ್ಕೊಳ್ಳೋದು ಕಷ್ಟ. ಹಳೆಯವ್ರದ್ದು ಮಾತು ಕೇಳ್ಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು, ಅವ್ರದ್ದು ಅಡ್ವೈಸ್ ಕೇಳ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಅಮ್ಮ ಯಾವತ್ತು ಅಡ್ವೈಸ್ ಮಾಡ್ತಾ ಇರ್ತಾರೆ, ತಂದೆ ಇರ್ಬೇಕಿದ್ರೆ ಅವ್ರು ಹೇಳ್ಕೊಡ್ತಾ ಇದ್ರು. ನಾವ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಫೋನ್ ಅಲ್ಲಾದ್ರೂ ಮಾತಾಡ್ತಾ ಇದ್ವಿ. ನಾನ್ ಕೆಲ್ಸದಲ್ಲಿ ಇದ್ದಾಗ ಅಮ್ಮನ ಜೊತೆ ಡೈಲಿ ಫೋನ್ ಅಲ್ಲಿ ಏನ್ ಕೆಲಸ ಆಯ್ತು, ನಾಳೆ ಏನ್ ಕೆಲಸ ಎಲ್ಲ ಪ್ಲಾನ್ ಮಾಡ್ಕೊಂಡು ದಿನ ಮಾತಾಡ್ತಾ ಇದ್ವಿ. ಸೊ ಹಂಗೆ ಅಕ್ಕಪಕ್ಕದವರು ನಮ್ಮ ಊರಲ್ಲೆಲ್ಲ ಎಲ್ಲ ಸೀನಿಯರ್ಸ್ ಇದಾರೆ, ಒಳ್ಳೆ ಒಳ್ಳೆ ಅಗ್ರಿಕಲ್ಚರಿಸ್ಟ್ ಇದಾರೆ, ಅವರೆಲ್ಲ ಅಡ್ವೈಸ್ ಮಾಡ್ತಾರೆ ಈ ತರ ಮಾಡ್ಬೇಕು. ಅದನ್ನೆಲ್ಲ ನಾವು ತಗೊಂಡು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು. ಪ್ಲಸ್ ಹೊಸದ್ ಏನ್ ಬಂದಿದೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಕಾಫಿಲಿ ಹೊಸ ವೆರೈಟೀಸ್ ಬಂದಿದೆ, ಡಾರ್ಫ್ ವೆರೈಟಿ, 3-year ಈಲ್ಡಿಂಗ್ ಪ್ಲಾಂಟ್ಸ್. ಅದನ್ನೆಲ್ಲ ನೆಟ್ಟು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಜಾಗ ಉಳಿದಿದೆ ಇಲ್ಲ ಹೊಸ ಜಾಗ ತೆಗೆದು ನಡ್ತಾ ಇದೀವಿ. ಹಂಗೆ ಮುಂದಕ್ಕೆ ಏನೇನ್ ಬರ್ತದೆ, ಆನ್ಗೋಯಿಂಗ್ ಪ್ರೊಸೆಸ್. ಒಂದೇ ಇದ್ನಲ್ಲಿ ಏನು ಆಗಲ್ಲ, ಅಗ್ರಿಕಲ್ಚರ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಒಂದ್ ವರ್ಷ ಬೆಳೆಗೆ ರೇಟ್ ಕಮ್ಮಿನೇ ಆಯ್ತು, ಇಲ್ಲ ಏನಾದ್ರೂ ಕಾಯಿಲೆ ಬಂದ್ಬಿಡ್ತು, ಇಂಥ ಟೈಮಲ್ಲಿ ನಾವು ಸ್ವಲ್ಪ ಲೋ ಆಗ್ಬಿಡ್ತೀವಿ. ಇಂಥ ಟೈಮಲ್ಲಿ ನಮ್ಮ ದೊಡ್ಡವ್ರದ್ದು ಇಲ್ಲ ಅಕ್ಕಪಕ್ಕದವ್ರ ಎಕ್ಸ್ಪೀರಿಯನ್ಸ್ ಬೇಕಾರೆ ಅವ್ರು ಹೇಳ್ತಾರೆ ಈ ತರ ಆಗುತ್ತೆ, ಒಂದ್ 5 ವರ್ಷಕ್ಕೊಂದ್ಸರ್ತಿ ಲಾಸ್ ಆಗುತ್ತೆ, ಇಲ್ಲ 6 ವರ್ಷಕ್ಕೊಂದ್ಸರ್ತಿ ಲಾಸ್ ಆಗುತ್ತೆ. ಅದನ್ನೇ ತುಂಬಾ ಟೆನ್ಷನ್ ತಗೊಂಡು ಇಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಡುದು ಈ ತರ ಎಲ್ಲ ಮಾಡಿದ್ರೆ ಇವಾಗ 1 ವರ್ಷ ಡೌನ್ ಆದ್ರೆ ನೆಕ್ಸ್ಟ್ ಇಂಪ್ರೂವ್ ಆಗೇ ಆಗುತ್ತೆ. ಆತರ ಅಡ್ವೈಸ್ ಎಲ್ಲ ತುಂಬಾ ಮಾಡಿದಾರೆ ಇಲ್ಲಿ, ಇದೆಲ್ಲ ಹೆಲ್ಪ್ ಆಗಿದೆ. ನಿಜ, ಒಳ್ಳೆ ಆಲೋಚನೆಗಳಿದಾವೆ, ಕೃಷಿಯಲ್ಲಿ ನಿಮಗೆ ಆಸಕ್ತಿ ಇದೆ. ಶುಭವಾಗ್ಲಿ ಮಂದಣ್ಣವ್ರೆ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಇದು ನಮ್ಮೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಧನ್ಯವಾದಗಳು. ಕೇಳುಗರೆ, ಯುವಕ ಚೌರೀರ ನಿರನ್ ಮಂದಣ್ಣ, ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮದವರು. ಕೃಷಿಗೆ ಬಂದು ಬಹಳ ವರ್ಷಗಳಾಗಿಲ್ಲ, 2021 ಕಾಲಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡಿ ಅಮ್ಮನೊಂದಿಗೆ ಈಗ ಸಹಭಾಗಿಯಾಗಿ ಕೃಷಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರ ಆಲೋಚನೆಗಳು ಚೆನ್ನಾಗಿದ್ದಾವೆ, ಆಸಕ್ತಿಯೂ ಇದೆ. ಈ ಸಂದರ್ಭದಲ್ಲಿ ಅವರ ಸಂಗತಿಗಳನ್ನು ಇಲ್ಲಿವರೆಗೆ ಪ್ರಸಾರ ಮಾಡಿದ್ವಿ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ.

ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರು ಡಾ ಸಿ ಸೋಮಶೇಖರ್ ಅವು ಸೆಪ್ಟೆಂಬರ್ 20 ಮತ್ತೆ 21ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಅಧ್ಯಕ್ಷರು ಸೆಪ್ಟೆಂಬರ್ 20ರಂದು ಮಧ್ಯಾಹ್ನ 12 ಗಂಟೆಗೆ ಮಡಿಕೇರಿ ತಾಲೂಕಿನ ಗೋಣಿಕೊಪ್ಪ, ಕರಿಕೆ, ಭಾಗಮಂಡಲ, ಶಿರಂಗಾಲ ಗಡಿಗ್ರಾಮಗಳಿಗೆ, ಗಡಿಶಾಲೆಗಳಿಗೆ, ಮಡಿಕೇರಿ ಸಾಂಸ್ಕೃತಿಕ ಸಮುಚ್ಚಯ ಭವನಕ್ಕೆ ಭೇಟಿ ನೀಡಿ ಗಡಿ ಪ್ರಾಧಿಕಾರದ ಅನುದಾನಿತ ಕಾಮಗಾರಿನ ಖುದ್ದಾಗಿ ಪರಿವೀಕ್ಷಣೆ ಮಾಡುವೆ. ಹಂಗೆ ಸೆಪ್ಟೆಂಬರ್ 21ರಂದು ಹೊತ್ತಾರೆ 11 ಗಂಟೆಗೆ ಜಿಲ್ಲಾಧಿಕಾರಿ ಸಭಾಬಾಡಿಲಿ ಗಡಿ ಪ್ರಾಧಿಕಾರದ ಅನುದಾನದ ಅನುಷ್ಠಾನಗೊಳಿಸಿದ್ದ ಕಾಮಗಾರಿಗಳ ಮತ್ತೆ ಹಣ ಬಳಕೆ ಪ್ರಮಾಣ ಪತ್ರಗಳ ಪರಿಶೀಲನೆ ನಡೆಸುವೆ. ಮತ್ತೆ ಗಡಿಭಾಗಲಿ ಅಭಿವೃದ್ದಿ ಯೋಜನೆಗಳ ಬಗ್ಗೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿಯವು ತಿಳಿಸಿಯೋಳು. ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಅವು ಪ್ರವಾಸೋದ್ಯಮ ಮತ್ತೆ ಜೀವ ವೈವಿಧ್ಯ ಮಂತ್ರಿ ಆಗಿದ್ದ ಆನಂದ್ ಸಿಂಗ್ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಇಂದು ಚರ್ಚಿಸಿದವು. ಹಂಗೆ ಬೆಂಗಳೂರಿನ ದೇವನಹಳ್ಳಿಯ ನಲ್ಲೂರಿನಲ್ಲಿದ್ದ ಹುಣಸೆ ತೋಟಕ್ಕೆ ಜೀವ ವೈವಿಧ್ಯ ಪಾರಂಪರಿಕ ತಾಣಕ್ಕೆ ಜೀವ ವೈವಿಧ್ಯ ಮಂಡಳಿನ ಅಧ್ಯಕ್ಷರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದವು. ದೇಶಾದ್ಯಂತ ಕ್ಷಯ ಮುಕ್ತ ಭಾರತ ಅಭಿಯಾನ ಕಾರ್ಬಾರ್ ಸೆಪ್ಟೆಂಬರ್ 9ರಂದು ಜಾರಿಗೆಗೊಳಿಸಿದ್ದು, ಈ ಕಾರ್ಬಾರ್ನ ಸಾಂಕೇತಿಕ ಉದ್ಘಾಟನೆ ಕಾರ್ಬಾರ್ ಸೆಪ್ಟೆಂಬರ್ 17ರಂದು ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ರೆಡ್ಕ್ರಾಸ್ ಭವನದಲ್ಲಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರ ಹಂಚುವ ಮೂಲಕ ನಡೆದದೆ ಅಂತ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗ ತಿಳಿಸಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಸೆಪ್ಟೆಂಬರ್ 17ರಂದು ಮಧ್ಯಾಹ್ನ 3 ಗಂಟೆಗೆ ಪ್ಯಾಟೆನ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ನಡೆದಿದೆ. ಈ ಕಾರ್ಬರಿಗೆ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ, ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಸೇರಿದಂಗೆ ಶಾಸಕರು ಎಂಪಿ ಅಪ್ಪಚ್ಚು ರಂಜನ್ನವು ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಬಾರ್ ಸೆಪ್ಟೆಂಬರ್ 17 ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ವಿರಾಜಪೇಟೆ ತಾಲೂಕಿನ ಅಮ್ಮತಿ ಹೋಬಳಿ ಕಳತ್ಮಾಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಅಂತ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ಚೇರಂಬಾನೆ ಗೌಡ ಸಮಾಜದ ಕಡೆಯಿಂದ ಹೊಸದಾಗಿ ಸಭಾಭವನ ಉದ್ಘಾಟನಾ ಜಂಬರ ಸೆಪ್ಟೆಂಬರ್ 18ರಂದು ಹೊತ್ತಾರೆ 10 ಗಂಟೆಗೆ ಕಾರ್ಗುಂದಲ್ಲಿ ನಡೆದಿದೆ. ಶಾಸಕರು ಚೇರಂಬಾನೆ ಗೌಡ ಸಮಾಜದ ಅಧ್ಯಕ್ಷರು ಸೇರಿದಂಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ಕೂಡಿ ಹಾಡುವೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಬಾರ್ ತಾಲೂಕಿನ ತಹಶೀಲ್ದಾರರ ನೇತೃತ್ವದಲ್ಲಿ ಸೆಪ್ಟೆಂಬರ್ 17ರಂದು ಹೊತ್ತಾರೆ 10 ಗಂಟೆಗೆ ತಹಶೀಲ್ದಾರರ ಮತ್ತೆ ಬ್ಯಾರೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಯಿಂದ ಎಮ್ಮೆಮಾಡ್ ಗ್ರಾಮದ ಮದ್ರಸಾ ಸಭಾಬಾಡಿಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಬಾರ್ ನಡೆದದೆತ್ತ ಗೊತ್ತಾಗುಟ್ಟು. 2022-23ನೇ ಸಾಲಿನ ಮಿಷನ್ ರ್ಯಾಬಿಸ್ ಯೋಜನೆ ಅಡಿಲಿ ವಿಶ್ವ ರ್ಯಾಬಿಸ್ ದಿನಾಚರಣೆನ ಇದೇ ತಿಂಗಳ ತಾರೀಕು 15/9/22ರಿಂದ 30/9/2022ಕ್ಕೆ ಮುಟ್ಟ ಕಚೇರಿ ಸಮಯದಲ್ಲಿ ನಾಯಿಗಳಿಗೆ ಮತ್ತೆ ಬೆಕ್ಕುಗಳಿಗೆ ಪುಕ್ಸಟೆ ಆಗಿ ರ್ಯಾಬಿಸ್ ಲಸಿಕಾ ಕಾರ್ಬಾರ್ನ ಹಮ್ಮಿಕೊಂಡಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ ಹತ್ತಿರದ ಪಶುಪಾಲನಾ ಮತ್ತೆ ಪಶುವೈದ್ಯಕೀಯ ಸೇವಾ ಇಲಾಖೆನ ಸಂಪರ್ಕಿಸಕ. ಮಡಿಕೇರಿ 60/11 ಕೆವಿ ವಿದ್ಯುತ್ ಉಪಕೇಂದ್ರದ ಹೊರಭಾವ ಗದ್ದಿಗೆ ಮತ್ತೆ ಗಾಳಿಬೀಡು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ ಸಂಪಿಗೆ ಕಟ್ಟೆ ಕನ್ನಂಡಬಾನೆ ಬೀರಪ್ಪ ದೇವಸ್ಥಾನ ತ್ಯಾಗರಾಜ ಕಾಲೋನಿ ಗದ್ದಿಗೆ ಆಜಾದ್ ನಗರ ಉಕ್ಕುಡ ರಾಜೇಶ್ವರಿ ನಗರ ಎವಿ ಶಾಲೆ ಮಹದೇವಪೇಟೆ ಮಲ್ಲಿಕಾರ್ಜುನ ನಗರ ಭಗವತಿ ನಗರ ಹಿಲ್ ರಸ್ತೆ ರಾಣಿಪೇಟೆ ಮಾರ್ಕೆಟ್ ಕಾನ್ವೆಂಟ್ ಜಂಕ್ಷನ್ ಸಿದ್ದಿಕಾಡ್ ಕ್ಲಬ್ ಮಹೇಂದ್ರ ಗಾಳಿಬೀಡು ಕಾಲೂರು ಕೂಟೊಳೆ ಮೊಣ್ಣಂಗೇರಿ ಒಣಚಲು ಮಾಂದಲ್ಪಟ್ಟಿ ಹೆಬ್ಬೆಟ್ಟಗೇರಿ ಕೆ ನಿಡುಗಣೆ ಅಬಿಫಾಲ್ಸ್ ಸುತ್ತಮುತ್ತ ವಿದ್ಯುತ್ ಸರಬರಾಜು ಇರದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಮಳೆಯ ನ್ಯಾವನಂದ ಮುಂದೂಡಿದ ಮಡಿಕೇರಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಇಸ್ಕೂಲ್ ಮಕ್ಕಳ ಕ್ರೀಡಾಕೂಟ ತಾರೀಕು 19/9/22ರಂದು 21/9/22ಕ್ಕೆ ಮುಟ್ಟ ಅರುಣ ಪದವಿಪುರ ಕಾಲೇಜು ಚೇರಂಬಾನಿಯಲ್ಲಿ ನಡೆದಿದೆ ಮಾಹಿತಿ ಸಿಕ್ಕಿಟ್ಟು. ವಿದ್ಯುತ್ ತೊಂದರೆನ ಸರಿಪಡಿಸುವ ಹಿನ್ನೆಲೆಯಲ್ಲಿ ಮಡಿಕೇರಿ ಉಪವಿಭಾಗದ ಮದೆಗ್ರಾಮ ಪಂಚಾಯತ್ ಸಭಾಬಾಡಿಲಿ ಗೋಣಿಕೊಪ್ಪ ಭಾಗದ ತೆರಾಲು ಹಂಬಲ ದವಸ ಭಂಡಾರ ವಿರಾಜಪೇಟೆ ಉಪವಿಭಾಗದ ಗುಹಿಯಾ ಹಿರಿಯ ಪ್ರಾಥಮಿಕ ಶಾಲೆ ಮಾಕುಟ್ಟ ಕಿರಿಯ ಪ್ರಾಥಮಿಕ ಶಾಲೆ ಕುಶಾಲನಗರ ಉಪವಿಭಾಗದ ಅತ್ತೂರು ಸಮುದಾಯದ ಸಭಾಬಾಡಿಲಿ ಸೋಮರ್ಪೇಟೆ ಉಪವಿಭಾಗದ ಗರಗಂದೂರು ಹೊಸತೋಟ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೆಪ್ಟೆಂಬರ್ 17 ಅಂದರೆ ನಾಳೆ ಹೊತ್ತಾರೆ 11 ಗಂಟೆಗೆ ವಿದ್ಯುತ್ ಅದಾಲತ್ ನಡೆದಿದೆ. ಸಾರ್ವಜನಿಕರು ಈ ಸಭೆಗೆ ಹಾಜರಾಗಿ ತಮ್ಮ ಪುಕಾರುಗಳಿದರೆ ಸಲ್ಲಿಸುವಂಗೆ ಸೆಸ್ಕ್ ಇಇ ಅವು ಕೇಳಿಕೊಂಡಳು. ರಕ್ತದಾನ ಅಮೃತ ಮಹೋತ್ಸವ ಅಭಿಯಾನ ಹಂಗೆ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆನ ಸೆಪ್ಟೆಂಬರ್ 17 ಅಂದರೆ ನಾಳೆ

ಜೀವ ವೈವಿಧ್ಯ ಮಂಡಳಿರ ಅಧ್ಯಕ್ಷೆ ನಾಪಂಡ ರವಿ ಕಾಳಪ್ಪ ಇಂಗ ಪ್ರವಾಸೋದ್ಯಮ ಪಿಂಜ ಜೀವ ವೈವಿಧ್ಯ ಸಚಿವಂಗಳಾನ ಆನಂದ್ ಸಿಂಗ್ ರೈಂಗಳ ಖುದ್ದು ಖಂಡಿತ ಚರ್ಚೆ ನಡೆದಿ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟನಕ್ಕೆ ರಾಜ್ಯದ ಕಾರ್ಯಕ್ರಮ ಏರ್ಪಾಡು ಮಾಡುವಂಡ ಮೀದ ಚರ್ಚೆ ಮಾಡಿಚಿ. ರಾಜ್ಯದ ಸುಮಾರು ತರತರ ಪ್ರಾಣಿ ಸಂಕುಲ ಉಂಡು ಐಂಗಡ ರಕ್ಷಣೆ ರೀದ ಜನಕ್ಕೆ ಅರಿವಿಕೆ ಕೊಡಪಕ್ಕೆ ಕಾರ್ಯಕ್ರಮ ಬೆಕ್ಕೊಂಡು ಸಚಿವಂಕ ಮನವಿ ಮಾಡಿಚಿ. ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ತಾನೆ ಬೆಪ್ಪಂತ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ಸಚಿವಂಗ ಎಲ್ಲಾ ತರತರ ಸಹಕಾರ ತಪ್ಪ ನಿಣಿಚಿ. ತೊಲಿಯಾರು ಸಂಕ್ರಾಂತಿ ಮಾರಿಪತ್ ಅಕ್ಟೋಬರ್ 14 7:21 ಅವ್ವ ಕಾವೇರಿ ತೀರ್ಥರೂಪದ ಕಾಂಬುಚಿಟ್ಟೋ ಅಂದು ಗೊತ್ತಾಯ್ತು. ಇದೇ 27 ಸಂಪ್ರದಾಯ ಕೊತ್ತನಕ್ಕೆ ಪತ್ತಾಯಕ ಅಕ್ಕಿ ಇಡುವ ಅಕ್ಟೋಬರ್ 5 ಈಂಗ್ ಸಂಬಂಧಪಟ್ಟನಕ್ಕೆ ಪಲತರತ್ರ ಕಾರ್ಯಕ್ರಮ ನಡಪ. ದೇಶದ ನಡಪ ಕ್ಷಯಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ನಾಳೆ ಪೊಲಕ 10 ಮಡಿಕೇರಿಯ ರೆಡ್ ಕ್ರಾಸ್ ಭವನತ್ ಕ್ಷಯ ರೋಗಿಯಕ್ಕೆ ಪೌಷ್ಟಿಕ ಆಹಾರ ಕೊಡಪಣ ಮೂಲಕ ಮೊಳಿಯಿಡುವ ಅಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಅರಿವಿಕೆ ತಂದಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ರಾಧನೆಲ್ ನಾಳೆ 3 ಮಡಿಕೇರಿಯ ಚೌಡೇಶ್ವರಿ ತಿರಿಕೆರ ಪರಂಬಲು ವಿಶ್ವಕರ್ಮ ಜಯಂತಿ ನಡಪ.